ಕಾರ್ಯಕ್ರಮ ಕುಮಾರಿ ವಿನಯ ಹಾಗೂ ಸಂಗಡಿಗರ ಪ್ರಾರ್ಥನೆಯೊಂದಿಗೆ ಆರಂಭಗೊಂಡಿತು. ನೀಡು ಶಿವ, ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ. ನೀಡು ಶಿವ, ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ, ನೀ ನಮ್ಮ ಅಂಬಲಿ. ನೀಡು ಶಿವ, ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ. ವೇದಿಕೆ ಮೇಲಿನ ಗಣ್ಯರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಪಿ ರಮೇಶ್ ಕುಮಾರ್ ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಜಿಲ್ಲೆಯ ಪ್ರಮುಖ ಬೆಳೆ ಶೇಂಗಾ, ಈ ಬೆಳೆಯಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಆಗಬೇಕು, ಸಾವಯವ ಕೃಷಿ ಬಗ್ಗೆ ಚಿಂತನೆಯಾಗಬೇಕು ಹಾಗೂ ಸಿರಿಧಾನ್ಯಗಳಿಂದ ಆಗುವ ಅನುಕೂಲಗಳ ಬಗ್ಗೆ ಆಕಾಶವಾಣಿಯಲ್ಲಿ 52 ಕಂತುಗಳಲ್ಲಿ ಚರ್ಚಿಸಿದ್ದೇವೆ. ಪ್ರಶ್ನೆಗಳಿಗೆ ಉತ್ತರಿಸಿ ಬಹುಮಾನ ಪಡೆದ ಕೇಳುಗರಿಗೂ ಹಾಗೂ ಪ್ರಾಯೋಜಕರಿಗೂ ಇಲಾಖೆಯ ಪರವಾಗಿ ಅಭಿನಂದನೆಗಳು ಎಂದರು. ಈ ನೆಲದ ಸೊಗಡು ಮತ್ತು ಈ ನೆಲದ ಶಿಷ್ಟಾಚಾರದೊಂದಿಗೆ ಈ ರಮ್ಯ ಪ್ರಜ್ಞೆಯ ಪರಿಕರಗಳು ಅಂತೇಳಿ ಹೇಳ್ತಾರೆ. ವಾಸ್ತವದ ಬದುಕನ್ನು ಕಟ್ಟಿಕೊಳ್ಳುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ನಾವೇನೇ ಬದುಕನ್ನು ಕಟ್ಕೋಬೇಕು ಅಂತೇಳಿ ಹೇಳಿದರೆ ಈ ರಮ್ಯ ಪ್ರಜ್ಞೆಯ ಪರಿಕರಗಳನ್ನು ಮರೆಯೋ ಹಾಗೇ ಇಲ್ಲ. ಆ ನಿಟ್ಟಿನೊಳಗೆ ನಮಗೆ ಶೇಂಗಾ ಅತಿ ಪ್ರಾಮುಖ್ಯ ಮತ್ತು ಅನಿವಾರ್ಯ ಕೂಡ. ಶೇಂಗಾವನ್ನು ಬಿಟ್ಟು ಈ ಜಿಲ್ಲೆಯನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಂದರೆ ಹೊಸ ಬೆಳೆ ಬರಬಾರ್ದ ಸರ್ ಅಂತೇಳಿ ತಾವು ಕೂಡ ಕೇಳ್ಬೋದು. ಬರಬಾರ್ದು ಅಂತೇನಿಲ್ಲ, ಶೇಂಗಾ ಜೊತೆಗೆ ಬೇಕಾದಷ್ಟು ಹೊಸ ಬೆಳೆಗಳು ಬರಬಹುದು. ಈಗಾಗಲೇ ಹೊಳಲ್ಕೆರೆ ತಾಲೂಕಿನ ರೈತರು ಏಲಕ್ಕಿ ಬೆಳೆದಿದ್ದಾರೆ. ಅಫ್ಕೋರ್ಸ್ ಈ ಜಿಲ್ಲೆಗೆ ಸೇಬು ಬಂದಾಗಲೇ ಭಾಳ ದಿವಸ ಆಯಿತು. ಸಾಕಷ್ಟು ಜನ ಸೇಬಿಗೂ ಕೂಡ ಕೈ ಹಾಕಿದ್ದಾರೆ. ಹೊಸ ಹೊಸ ಬೆಳೆಗಳು ಬರಲಿ. ಆದರೂ ಈ ಶೇಂಗಾ ಬೆಳೆ ಏನಿದೆ ಇದರಲ್ಲಿ ನಾವು ಸಾರ್ಥಕತೆಯನ್ನು ಕಂಡಿಡ್ಕೋಬೇಕಾಗಿದೆ. ಈ ಸಾರ್ಥಕತೆ ಬರಬೇಕು ಅಂತೇಳಿ ಹೇಳಿದರೆ ಶೇಂಗಾ ಬೆಳೆಯಲ್ಲಿ ಹೊಸ ಹೊಸ ಆವಿಷ್ಕಾರಗಳಾಗಬೇಕು, ಹೊಸ ಹೊಸ ತಾಂತ್ರಿಕತೆಗಳು ಬರಬೇಕು. ಶೇಂಗಾದಿಂದನೂ ಸಹಿತ ನಮ್ಮ ಆರ್ಥಿಕ ಮಟ್ಟವನ್ನು ನಾವು ಹೆಚ್ಚಿಸ್ಕೋಬಹುದು ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ನಾವು ಎಲ್ಲ ರೈತರಲ್ಲಿ ತುಂಬಬೇಕಾಗಿದೆ. ಆ ರೈತರು ಕೂಡ ಅದನ್ನು ಮನಗಣಬೇಕಾಗಿದೆ. ಹಂಗಾಗಿ ಈ ತಳಿ ಪ್ರಯೋಗವನ್ನು ಮಾಡಿದ್ವಿ ನಾವು. ಆ್ಯಕ್ಚುಲಿ ಏನು ಕಳೆದ ಒಂದು 40-50 ವರ್ಷದಿಂದ ಇನ್ನೂ ಬಹುಶಃ ಹಳೆ ದಿವಸಗಳಿಂದ ನಮ್ಮ ಎಲ್ಲ ರೈತರು TME2 ಶೇಂಗಾ ತಳಿಯನ್ನೇ ಬೆಳೀತಾ ಇದ್ದಾರೆ. ಈ ವರ್ಷದಲ್ಲಿ ನಾವು ಈ ಕದರಿ ಲೇಪಾಕ್ಷಿ ತಳಿಯನ್ನು ಮತ್ತು ಕದರಿ ಅಮರಾವತಿ ತಳಿಯನ್ನು ಕೆಲವು ಭಾಗಗಳಿಗೆ ಕೊಟ್ಟು ನೋಡಿದ್ವಿ. ಭಾಳ ಚೆನ್ನಾಗಿ ಇಳುವರಿ ಬಂದಿದೆ. ಏನು ನಮಗೆ TME2 ಇಳುವರಿ ಬರ್ತಾ ಇದೆ ಅದರ 2ರಷ್ಟು. ಮುಂದಿನ ಮುಂಗಾರಿಗೆ ನಾವು ಬೀಜ ವಿತರಣೆಯನ್ನು ಮಾಡುವಾಗ ನಮ್ಮ ಕದರಿ ಲೇಪಾಕ್ಷಿಯನ್ನು ಮತ್ತು ಕದರಿ ಅಮರಾವತಿ ತಳಿಯನ್ನು ಸೇರಿಸಿ ನಮ್ಮ ಜಿಲ್ಲೆಯ ರೈತರಿಗೆ ವಿತರಣೆ ಆಗ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಈಗಾಗಲೇ ಕೃಷಿ ಸಚಿವರಿಗೆ ನಮ್ಮ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಿಂದ ಮತ್ತು ನಮ್ಮೆಲ್ಲ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಿಂದ ಅವರಿಗೆ ಮಂದಟ್ ಮಾಡಿಕೊಟ್ಟಿದ್ದೇವೆ. ಬಹುಶಃ ನಾವು ಮುಂದಿನ ಮುಂಗಾರಿನಲ್ಲಿ ಕದರಿ ಲೇಪಾಕ್ಷಿ ಮತ್ತು ಕದರಿ ಅಮರಾವತಿ ತಳಿಯನ್ನು ನಮ್ಮ ಬೀಜ ವಿತರಣಾ ಕಾರ್ಯಕ್ರಮದಲ್ಲಿ ಎಲ್ಲ ರೈತರಿಗೂ ವಿತರಣೆ ಮಾಡ್ತಾ ಇದ್ದೇವೆ. ಇದು ಒಂದು. ಎರಡನೇದು ಏನಪ್ಪಾ ಅಂತೇಳಿ ಹೇಳಿದರೆ, ಸಾಮಾನ್ಯವಾಗಿ ಈಗ ಮಳೆ ಲೆಕ್ಕ ಹಾಕಿದರೆ ನಮ್ಮ ಜಿಲ್ಲೆಯ ಸರಾಸರಿ ಮಳೆ 540 mm ಇದೆ. ಈ ಬಾರಿ 872 mm ಈಗ ಆಲ್ರೆಡಿ ಬಂದಿದೆ. ಈ 2 ವರ್ಷ ಬಿಟ್ಟರೆ 10 ವರ್ಷದಲ್ಲಿ ನಮ್ಮ ಸರಾಸರಿ ಮಳೆಗಿಂತ ಹೆಚ್ಚಿಗೆ ಮಳೆನೇ ಬಂದಿದೆ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ. 540 mm ಕೂಡ ಏನು ಕಡಿಮೆ ಮಳೆ ಅಲ್ಲ, ಮತ್ತು ಬಂದಿರತಕ್ಕಂಥದ್ದು ಕಳೆದ 10 ವರ್ಷದಲ್ಲಿ 8 ವರ್ಷ 873 mm ಈ ವರ್ಷ ಬಂದಿದೆ. ಕಳೆದ 10 ವರ್ಷದಲ್ಲಿ 8 ವರ್ಷ ನಾವು ಸರಾಸರಿ ಮಳೆಗಿಂತನೂ ನಮ್ಮ ಜಿಲ್ಲೆನಲ್ಲಿ ಹೆಚ್ಚಿನ ಮಳೆ ಆಗಿದೆ. ಪ್ರಶ್ನೆ ಬರೋದು, ಬಂದ ಮಳೆ ಎಲ್ಲೋಯ್ತು ಅಂತೇಳಿ. ನಮಗೆ ಸೆಪ್ಟೆಂಬರ್ ಹೆಚ್ಚು ಕಡಿಮೆ 13-14 ತನಕ ಮಳೆನೇ ಇಲ್ಲ. ಭೌಗೋಳಿಕ ವಿಸ್ತೀರ್ಣ 770,702 hectares. ಇಷ್ಟು ಭೌಗೋಳಿಕ ವಿಸ್ತೀರ್ಣದ ಮೇಲೆ 540 mm ಮಳೆ ಬರುತ್ತೆ ಅಂತ ಇಟ್ಕೊಂಡ್ರು ಸಹಿತ ಅದನ್ನು ನೀವು ಲೆಕ್ಕ ಹಾಕಿ ನೋಡಿದರೆ 140 TMC ಮಳೆ ಆಗುತ್ತೆ ಈ ಜಿಲ್ಲೆಗೆ. ಬಂದಂಥ ಮಳೆ 100% ನಮ್ಮ ನೆಲಕ್ಕೆ ಬೀಳೋದಿಲ್ಲ. ನಿಮಗೆ ಗೊತ್ತಿದೆ, ಎಲ್ಲ ಹರಿದು ಹೋಗುತ್ತೆ, ಆವಿಯಾಗಿ ಹೋಗುತ್ತೆ. ಈ ಥರದ್ದು ಎಷ್ಟಾಗುತ್ತೆ? ನಮ್ಮ ಲೆಕ್ಕಾಚಾರದ ಪ್ರಕಾರ ಮತ್ತು ವಿಜ್ಞಾನದ ಪ್ರಕಾರ ಅರೌಂಡ್ 50% ಆಗ್ಬೋದು. ಬೇಡ, 60% ಆಗ್ಬೋದು. 140 TMC ಒಂದು 70-80 TMC ಹೋದ್ರೂ 60 TMC ಉಳಿಬೇಕು. ಇಷ್ಟಾದ್ರೂ ಯಾಕೆ ಉಳಿತಾ ಇಲ್ಲ ಮಣ್ಣಿನಲ್ಲಿ ಆ ತೇವಾಂಶ ಈ ಜಿಲ್ಲೆನಲ್ಲಿ ಹೆಚ್ಚು ಇರ್ತಾ ಇಲ್ಲ ಅಂತಂದರೆ, ಇಲ್ಲಿ ಬರ್ತಕ್ಕಂಥ ಗಾಳಿಯ ವೇಗ, ವಿಂಡ್ ಸ್ಪೀಡ್, ಕನ್ಯಾಕುಮಾರಿ ಬಿಟ್ಟರೆ ಅತಿ ವೇಗವಾಗಿ ಗಾಳಿ ಬೀಸೋದು ಇಡೀ ದಕ್ಷಿಣ ಭಾರತದಲ್ಲಿ ಚಿತ್ರದುರ್ಗದಲ್ಲಿ 5 meters per second. ಆ ಕಾರಣಕ್ಕೆ ಅಷ್ಟೊಂದು ಫ್ಯಾನ್ ಹಾಕಿದ್ದಾರೆ ಇಲ್ಲಿ. ಈ ಒಂದು ಮರುಚಿಂತನೆಯನ್ನು ನಿಮ್ಮೆಲ್ಲರಲ್ಲಿ ಹುಟ್ಟಾಕಬೇಕು ಅನ್ನೋ ದೃಷ್ಟಿನಲ್ಲೇ ನಾವು ಈ ರೈತರ ದಿನಾಚರಣೆಯನ್ನು ಶೇಂಗಾ ಸಂಭ್ರಮ ಅಂತೇಳಿ ಹೆಸರಿಟ್ಟು ಮಾಡ್ತಾ ಇದ್ದೇವೆ. ಈ ಮರುಚಿಂತನೆ ಎಲ್ಲರಲ್ಲೂ ಪ್ರಾರಂಭ ಆಗಬೇಕು ಅಂತೇಳಿ ನಾನು ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ. ಇದರ ಜೊತೆಗೆ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಮಾತಾಡ್ತಾ ಇರೋದು ಸಿರಿಧಾನ್ಯದ ಬಗ್ಗೆ. 2023 ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿಧಾನ್ಯಗಳ ಬಗ್ಗೆ ಚಿಂತನೆ ಆಗ್ತಾ ಇದೆ. ಮುಂದೆ 2023 ಅವರು ಈಗಾಗಲೇ 2021 ಘೋಷಣೆ ಮಾಡ್ತಾರೆ ಅಂತೇಳಿ ಹೇಳಿದರೆ ಎಷ್ಟು ಪ್ರಾಮುಖ್ಯತೆ ಇರಬಹುದು ಸಿರಿಧಾನ್ಯಗಳದು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ನಮ್ಮ ಜಿಲ್ಲೆ ಸಿರಿಧಾನ್ಯಗಳಿಗೂ ಸಹಿತ ಹೇಳಿ ಮಾಡಿಸಿದಂಥ ಜಿಲ್ಲೆ. ಬರೇ ಹೊಸದುರ್ಗ ತಾಲೂಕಿನಲ್ಲಿ ಸುಮಾರು 12,000 ಹೆಕ್ಟರ್ ಪ್ರದೇಶದಲ್ಲಿ ಸಿರಿಧಾನ್ಯ ಬರುತ್ತೆ. ಮತ್ತು ಅಲ್ಲಿಯ ವಿಶೇಷತೆ ಏನು ಅಂತ ಹೇಳಿದರೆ ಎಲ್ಲ ರೀತಿಯ ಸಿರಿಧಾನ್ಯವನ್ನು ಬೆಳೀತಾರೆ. ಸಿರಿಧಾನ್ಯದ ಬಗ್ಗೆ ಮತ್ತೆ ನಾನು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮೆಲ್ರಿಗೂ ಗೊತ್ತಿದೆ ಸಿರಿಧಾನ್ಯವನ್ನು ನಾವು ಯಾಕೆ ಊಟ ಮಾಡಬೇಕು, ಸಿರಿಧಾನ್ಯದಿಂದ ಆಗ್ತಕ್ಕಂಥ ಲಾಭಗಳೇನು. ಕಳೆದ 52 ವಾರಗಳ ಕಾಲ ನಾವು ಆಕಾಶವಾಣಿಯ ಮುಖಾಂತರ ಬರೀ ಇದೇ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದೀವಿ. 52 ವಾರಗಳಲ್ಲಿ ಯಾರು ನಾವು ಕೇಳಿದಂಥ ಪ್ರಶ್ನೆಗೆ ಬಹುಮಾನವನ್ನು ಪಡೆದಂಥವರಿಗೂ ಸಹಿತ ಬಹುಮಾನವನ್ನು ಕೊಡೋದಕ್ಕೆ ವರ್ಷ ಅಸೋಸಿಯೇಟ್ಸ್ ಅವರಿಗೂ ಸಹಿತ ನಾನು ಈ ಮೂಲಕ ಇಲಾಖೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರು ಕೂಡ ಕೈ ಜೋಡಿಸಿ ಇವರ ಪ್ರಾಯೋಜಿತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಯಾರು ಬಹುಮಾನವನ್ನು ಪಡ್ಕೊಂಡಿದ್ರಿ ಅವರೆಲ್ಲರಿಗೂ ಇಲಾಖೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಲ್ಲದೆ ಮತ್ತೆ ನಾವೆಲ್ಲರೂ ಹೆಚ್ಚಿಗೆ ಮಾತಾಡ್ತಾ ಇರೋದು ಮತ್ತೆ ಪುನಃ ಮಾತಾಡ್ತಾ ಇರೋದು ಸಾವಯವ ಕೃಷಿ ಬಗ್ಗೆ. ನಿಮಗೆಲ್ರಿಗೂ ಇದು ಗೊತ್ತಿರುವಂಥ ವಿಷಯನೇ, ನಾವು ಯಾಕೆ ಹಸಿರು ಕ್ರಾಂತಿಯನ್ನು ಮಾಡಿದ್ವಿ, ಹಸಿರು ಕ್ರಾಂತಿಯನ್ನು ಮಾಡಿದ ಮೇಲೆ ಏನೆಲ್ಲ ದುಷ್ಪರಿಣಾಮಗಳು ಆದವು, ಆ ದುಷ್ಪರಿಣಾಮಗಳಿಂದ ಹೊರಗೆ ಬರಬೇಕು ಅಂತೇಳಿ ಹೇಳಿದರೆ ನಾವು ಮತ್ತೆ ನಮ್ಮ ಹಳೆ ಪದ್ಧತಿಗೆ ಹೋಗುವಂಥದ್ದು ಅನಿವಾರ್ಯ ಬಂತು. ಮತ್ತು ಆ ಹಳೆ ಪದ್ಧತಿಯಲ್ಲಿ ಯಶಸ್ಸನ್ನು ಕಾಣಲೇಬೇಕು ಅಂತ ದೃಷ್ಟಿನಲ್ಲಿ ಸರ್ಕಾರದಿಂದನೂ ಕೂಡ ನೈಸರ್ಗಿಕ ಮತ್ತು ಶೂನ್ಯ ಬಂಡವಾಳ ಕೃಷಿ ಬಗ್ಗೆ ಸಾಕಷ್ಟು ಪ್ರಚಾರ ನಡೀತಾ ಇದೆ. ರೈತರಲ್ಲೂ ಸಹಿತ ಒಲವು ಬರ್ತಾ ಇದೆ, ಮತ್ತು ನಮ್ಮ ಸಾವಯವ ಉತ್ಪನ್ನಗಳಿಗೂ ಸಹಿತ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. ಎಲ್ಲದರಲ್ಲೂ ಇನ್ನೂ ಕೆಲವೊಂದಿಷ್ಟು ಸುಧಾರಣೆ ಆಗಬೇಕಾಗಿದೆ. ಹೊಸ ಹೊಸ ಯೋಚನೆಗಳಿಗೆ ನಮ್ಮೆಲ್ಲರನ್ನ ನಾವು ತೊಡಗಿಸ್ಕೊಳ್ಳೋಣ. ಶೇಂಗಾದ ಬಗ್ಗೆ ಒಂದು ಹೊಸ ಚಿಂತನೆಯನ್ನು ಮಾಡೋಣ. ಸಾವಯವ ಕೃಷಿ ಬಗ್ಗೆ ನಾವೆಲ್ಲರೂ ಸೇರಿ ಒಂದು ಹೊಸ ಚಿಂತನೆಯನ್ನು ಮಾಡೋಣ. ಅದಕ್ಕೆ ನೀವೆಲ್ಲರೂ ನಮ್ಮ ಜೊತೆಗೆ ಇರ್ತೀರಿ, ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ಹೇಳ್ತಾ ನಿಮ್ಮೆಲ್ರಿಗೂ ರೈತರ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಜಿಲ್ಲೆಯ ರೈತ ಮುಖಂಡ ನುಲೆನೂರು ಶಂಕರಪ್ಪ ಮಾತನಾಡಿ, ರೈತರ ಪರವಾಗಿ ನೀತಿಗಳು ರೂಪಿತವಾಗುತ್ತಿಲ್ಲ, ಸಮಾಜ ರೈತ ಪರವಾಗಿ ಚಿಂತನೆ ಮಾಡಬೇಕು ಎಂದರು. ಇವತ್ತು ದಿವಂಗತ ಪ್ರಧಾನಿ ಚೌಧರಿ ಚರಣಸಿಂಹರ ಹುಟ್ಟಿದ ದಿನದ ಹಬ್ಬದ ಅಂಗವಾಗಿ ಇವತ್ತು ರೈತ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ವಿ. ಈಗ ಬಹಳ ಮುಖ್ಯವಾಗಿ ದೂರದರ್ಶನದಲ್ಲಿ ನೋಡ್ತಾ ಇದ್ದೆ, ಅಲ್ಲಿ ವಿಶ್ಲೇಷಕರು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಉದ್ಯಮಿಗಳು ಮತ್ತೆ ಸರ್ಕಾರಿ ನೌಕರರು ಮತ್ತೆ ಬೇರೆ ಬೇರೆ ಇತರೆ ವಲಯದರು ಅವರು ಬೆಳವಣಿಗೆ ದರ ಎಷ್ಟು ಪಟ್ಟಾಗಿದೆ ಅಂತಂದ್ರೆ 320 ಪಟ್ಟು ದರ ಬೆಲೆ ಹೆಚ್ಚಳ ಅವರಿಗೆ ತಲುಪಿದೆ. ನಮ್ಮ ರೈತರ ಉತ್ಪಾದನೆಯಲ್ಲಿ ಬೆಲೆ ಹೆಚ್ಚಳ ಎಷ್ಟು ಪರ್ಸೆಂಟ್ ಆಗಿದೆ ಅಂದ್ರೆ 90% ಆಗಿದೆ. ಸ್ನೇಹಿತರೆ, ನೀವು ಇಲ್ಲಿರೋರೆಲ್ಲರೂ ಸಾಮಾನ್ಯ ರೈತರಲ್ಲ, ತುಂಬಾ ಪ್ರಗತಿಪರ ರೈತರು, ಬಹಳ ಅತ್ಯುತ್ತಮವಾಗಿ ಬೆಳೆಗಳನ್ನು ಬೆಳೆದಂತ ರೈತರಿದ್ದೀರಿ. 90% ಬೆಲೆ ಎಷ್ಟು? 320% ಬೆಲೆ. ಈಗ ಹಣದುಬ್ಬರದ ಬೆಲೆನಲ್ಲಿ ಅದು ಕಳೆದೋಗ್ಬಿಡುತ್ತೆ ನಮ್ಮ ಬೆಲೆ. ನಾನು ನಿಮ್ಗೆ ಸಣ್ಣ ಒಂದು ಗಮನಕ್ಕೆ ತರ್ತೀನಿ. ನಮ್ಮ ತಂದೆ ಆ ಕಾಲಘಟ್ಟದಲ್ಲಿ ಆರ್ಕ ಬೆಳೀತಾ ಇದ್ರು, ನವಣೆ ಬೆಳೀತಾ ಇದ್ರು, ತೃಣಧಾನ್ಯಗಳನ್ನ ಬೆಳೀತಿದ್ರು, ನಮ್ಮನೇಲಿ ಅದನ್ನೇ ಬಳಕೆ ಮಾಡ್ಕೊಂತ ಇದ್ರು. ಅಮೃತ್ ಮೂಲ ತಳಿ ದನಗಳಿದ್ದು ಮನೆಯಲ್ಲಿ. ನಮ್ಮ ತಂದೆ 93 ಬದುಕಿದ್ರು, ನಮ್ಮ ತಾಯಿ 93 ತುಂಬಿದೆ, ಇನ್ನೂ ಬದುಕಿದ್ದಾರೆ. ನಾನು ಇಲ್ಲಿ ನಾನು ಸವಾಲು ಮಾಡೋದು ನಮ್ಗೆ ಯಾರಿಗೂ ಮಾಡಲ್ಲ, ನಮ್ಮ ಕೃಷಿ ವಿಜ್ಞಾನಿಗಳಿಗೆ ನಾನು ಪ್ರಶ್ನೆ ಮಾಡ್ತೀನಿ. ನಾನು ಈ ದೇಶ 60 ಅನ್ನ ಇಲ್ಲದೆ ನಾವು ಅನುಭವಿಸಿದ್ವಿ. 30 crore ಜನಸಂಖ್ಯೆ ಅನ್ನ ಹಾಕಕ್ಕೆ ಆಗ್ತಿರಲ್ಲ ನಮ್ಮ ಜನಸಂಖ್ಯೆಗೆ. ನಾವು ರೈತರು ಇವ್ರು ಹೇಳಿದ ಮಾತುಗಳನ್ನೆಲ್ಲ ಕೇಳ್ಕೊಂಡು ಹೆಚ್ಚು ಬೆಳೆದು ವಿದೇಶಕ್ಕೆ ರಫ್ತು ಮಾಡೋ ಅಷ್ಟು ಮಟ್ಟಿಗೆ ಬೆಳೆದಿದ್ವಿ. ಹೌದಾ? ಅಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಹೆಚ್ಚು ಆಗಬೇಕಾಗಿತ್ತೋ ಬಿಡಬೇಕಾಗಿತ್ತು? ಆಗಿದೆಯಾ? ಸಮಾಜ ರೈತರು ಬರೋಗೆ ನಮ್ಗೆ ಯಾವತ್ತು ಚಿಂತನೆಯನ್ನ ಕೈ ಬಿಡ್ತತೋ ಈ ಸಮಾಜ ನಾಶ ಆಗ್ತದೆ, ನಾವು ನಾಶ ಆಗ್ತದೆ. ಅದಕ್ಕೆ ಮುಂಚೆ ಇಡೀ ವ್ಯವಸ್ಥೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಈಗ ನೀವು ಸುಮ್ಮನೆ ಗಮನಿಸ್ರಿ, ನಿಮ್ಗೊಂದು ಮಾತು ವಾಸ್ತವ ವಿಚಾರ ನಿಮ್ ಗಮನಕ್ಕೆ ತರ್ತೀನಿ. ನಾನು ಅಡಿಕೆಗೆ ಬಂಗಾರದ ಬೆಲೆ ಬಂದಿದೆ. ಅಡಿಕೆ ರೈತರನ್ನ ಒಬ್ಬರನ್ನು ಹೊರತುಪಡಿಸಿ ನೀನು ಯಾವ ರೈತರು ಹಣ ನೋಡ್ತಾ ಇಲ್ಲ. ಈಗ ಮಳೆ ಪ್ರಮಾಣ ಈ ವರ್ಷ ಜಾಸ್ತಿ ಆಯ್ತು, ವಾಣಿವಿಲಾಸ ಸಾಗರಕ್ಕೆ ಇವತ್ತು ನೀರು ಬಂತು, 125 ದಾಟಿದೆ, ಆ ಹೆಮ್ಮೆ ನಮಗಿದೆ. ಎಲ್ಲ ಕೆರೆ ಕುಂಟಿಗಳು ತುಂಬಿದೆ. ಇವತ್ತು ಯಾವ ಪ್ರಮಾಣದಲ್ಲಿ ಸಸಿ ಆರೈಕೆ ಅಡಿಕೆದಾಗ್ತೈತೆ ಅಂದರೆ ಅದರಲ್ಲಿ ದುಡ್ಡಿದೆ ಅನ್ನೋ ಕಾರಣಕ್ಕೆ ರೈತರು ಅದು ಬೆನ್ನಿಂದಿದ್ದಾರೆ, ಬಿದ್ದಿದ್ದಾರೆ. ತೃಣಧಾನ್ಯಗಳು ನಾನು ಏನು ಹೇಳ್ತಾ ಇದ್ದೀನಿ, ಅದ್ರ ಮೇಲೆ ಆರೋಗ್ಯ ದೃಷ್ಟಿಯಿಂದಾಗ್ಲಿ ಮತ್ತೊಂದಾಗ್ಲಿ ದುಡ್ಡಿದೆ ಅನ್ನೋದಾದ್ರೆ ರೈತರು ನಿಮ್ಮ ಹತ್ರ ಹೇಳಿಸ್ಕೊಳ್ತಿಲ್ಲ, ತಾಂತ್ರಿಕ ಸಲಹೆ ಕೇಳ್ತಾ ಇದ್ರು ನಿಮ್ಮನ್ನ, ಅದನ್ನ ಬೆಳೀತಾ ಹೋಗ್ತಾ ಇದ್ರು. ಒಂದು ಉತ್ತಮ ಸಾಧನೆ ಮಾಡೋ ಮನಸ್ಥಿತಿ ಇರೋ ಸಂದರ್ಭದಲ್ಲಿ ರೈತ ಮುನ್ನೂರು ವರ್ಷಕ್ಕೆ ಸಾವುಕಾರ ಅಂತೇಳಿ ರೈತರ ಆತ್ಮಹತ್ಯೆ ದಿವಸ ಆ ಪೇಪರ್ನಲ್ಲಿ ಬರ್ತದ. 10 ವರ್ಷ ಬರಗಾಲ ಇಲ್ಲ, ಹೆಚ್ಚು ಮಳೆ ಬಂತು, ಸಕಾಲಕ್ಕೆ ಮಳೆ ಬರಲಿಲ್ಲ, ಹಾಗಾಗಿ ಏನಾಯ್ತು, ಬೆಳೆ ನಷ್ಟ ಬಂತು. ನಮ್ಮಂತವ್ರು ತೋಟಗಾರಿಕೆ ಮಾಡಿದಂಥ ರೈತರು, ತೋಟಗಳು ನಮ್ಮ ಒಣಗೋದು, ಸಾಲಗಾರಾದ್ವಿ. ಆದರೆ ನಾವು ಈ ಸಮಾಜ ವ್ಯವಸ್ಥೆ ಜೊತೆಗೆ ಬದುಕ ಕಾರಣಕ್ಕೋಸ್ಕರ ಆತ್ಮಹತ್ಯೆ ನಾವು ಹೋಗಲಿಲ್ಲ. ಆಸ್ತಿ ಮಾರಿ ಹೋದ್ರೋಗ್ಲಿ, ಬೇಕಿದ್ರೆ ಕೊಂಡ್ಕೊಳ್ಳಂತೆ ಅಂತೇಳಿ ಆಸ್ತಿ ಮಾರಿ ಸಾಲ ತೀರಿಸ್ಕೊಂಡು ಇನ್ನು ಮುಂದೆ ನಿಂತು ನಿಮ್ಮ ಜೊತೆಗೆ ಮಾತಾಡೋವಂಥದ್ದನ್ನು ಉಳಿಸ್ಕೊಂಡಿದ್ವಿ ನಾವು. ಹಾಗಾಗಿ ಒಟ್ಟು ಸಮುದ ಒಕ್ಕಲಿಗೆ ನೊಕ್ಕಿದರೆ ಉಕ್ಕುವುದು ಜಗವೆಲ್ಲ ಜನರಲ್ಲ, ಒಕ್ಕಲಿಗೆ ನೊಕ್ಕಿದರೆ ಬಿಕ್ಕುವುದು ಜಗವೆಲ್ಲ ಜನರಲ್ಲ ಅಂತ ದೊಡ್ಡವರು ಹೇಳಿದ್ದಾರೆ. ನಾವು ಅದಕ್ಕೆ ಅನುಗುಣವಾಗಿ ಈ ಸಮಾಜನ ಉಳಿಸ್ಕೊಳ್ಬೇಕು, ನಾವು ಉಳಿಸ್ಕೊಳ್ಳೋ ಅಂತ ದಿಕ್ಕಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ಇರಲಿ ಅಂತ ನಿಮ್ಮೆಲ್ಲರಿಗೂ ಸದಾಶಯದ ಮಾತುಗಳನ್ನ ಆಡ್ತಾ ನನ್ನ ಆತ್ಮಗಿಸ್ತೀನಿ. ನಮಸ್ಕಾರ. ಅತಿಥಿಗಳಾಗಿ ಭಾಗವಹಿಸಿದ್ದ ಸುರೇಶ್ ಬಾಬು ಅವರು ತಮ್ಮ ನುಡಿಗಳಲ್ಲಿ ರೈತರ ಬಗ್ಗೆ ಚರ್ಚೆಯಾಗಬೇಕಿದೆ ಹಾಗೂ ರೈತರಿಗಾಗಿ ನೀತಿಗಳು ಜಾರಿಯಾಗಬೇಕು ಎಂದು ಅಭಿಪ್ರಾಯಪಟ್ಟರು. ಇಡೀ ಕರ್ನಾಟಕದಲ್ಲೇ ವೈವಿಧ್ಯಮಯ ಭೂಮಿ ಇರೋದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬಿಟ್ಟಿ ನನ್ನ ನಾಡಿನಲ್ಲಿ. ಯಾಕೆಂದ್ರೆ ಒಂದೊಂದು ತಾಲೂಕು ಒಂದೊಂದು ತರವಾದಂತಹ ಬೆಳೆಯನ್ನ ಬೆಳೀತಾ ಇದೆ. ಚಳ್ಳಕೆರೆ ಶೇಂಗಾ ಆದ್ರೆ ಮೊಳಕಮ್ಮೂರು ರೇಷ್ಮೆ, ಹಿರಿಯೂರು ತೋಟಗಾರಿಕೆ ಶೇಂಗಾ, ಈ ಕಡೆ ಹೊಳಲ್ಕೆರೆ ಬನ್ನಿ ಅಡಿಕೆ ಅರೆ ಮಲೆನಾಡು, ಹೊಸದುರ್ಗ ಹೋದ್ರೆ ತೆಂಗು ಸಿರಿಧಾನ್ಯ ರಾಗಿ, ಚಿತ್ರದುರ್ಗ ಬಂದರೆ ಅದು ಪೂರ್ವ ಭಾಗಕ್ಕೆ ಈರುಳ್ಳಿ, ಪಶ್ಚಿಮ ಭಾಗಕ್ಕೆ ಮೆಕ್ಕೆಜೋಳ, ಯಾವ್ಯಾವ ರೀತಿಯನ್ನು ಬೆಳೀತಾ ಇದ್ದೀವಿ ಅನ್ನೋದನ್ನು ಹೇಳಿದರು. ಆದರೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಅವತ್ತು 30 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೇಶಕ್ಕೆ ಆಗಿನ ಸರ್ಕಾರ ರಚನೆ ಒಂದು ಸರ್ಕಾರ ಅನ್ನ ಕೊಡೋಕ್ಕೆ ಆಗ್ತಿರಲಿಲ್ಲ. ಅಂದೆ ಅಮೇರಿಕ ದೇಶಗಳಿಂದ ಕೆಂಪು ಗೋಧಿ ಅಕ್ಕಿ ಜೋಳವನ್ನು ತರಿಸಿಕೊಡೋಂಥ ನಾನೇ ಕಣ್ಣು ತುಂಬ ನೋಡಿದ್ದೆ. 1976 ಬರಗಾಲ, ಅವತ್ತು ಹೊಲಗಳಿಗೆ ಏರಿ ಹಾಕಿ ಜನ ಕೂಲಿ ಮಾಡಿ ಅವತ್ತೇನು ಬೇರೆ ರಾಷ್ಟ್ರದಿಂದ ತರಿಸಿ ಅನ್ನವನ್ನು ಈ ದೇಶಕ್ಕೆ ಕೊಟ್ಟರು. ಆದರೆ ಚಿಂತನೆಯನ್ನು ಮಾಡಿದ್ವಿ ನಾವೆಲ್ಲ, ನಮ್ಮ ವಿಜ್ಞಾನಿಗಳು, ಈ ದೇಶದ ಪ್ರಧಾನಿಗಳು ಅಥವಾ ರಾಜಕಾರಣಿಗಳು, ಚಿಂತಕರು ಎಲ್ಲ ಹಸಿರುಕ್ರಾಂತಿ ನೆಪದಲ್ಲಿ ನಮ್ಮನ್ನು ಬೇರೆ ದಾರಿಗೆ ಕೊಂಡೊಯ್ದರು. ಏನಪ್ಪ ನೀವು ಹೆಚ್ಚೆಚ್ಚು ಬೆಳೀರಿ, ನಾವು ನಮ್ಮ ಅಜ್ಜರ ಕಾಲದಿಂದಲೂ ವ್ಯವಸಾಯ ನೋಡಿದ್ದೇನೆ, ನಾವೆಲ್ಲ ಸಗಣಿ ಗೊಬ್ಬರ ಹಾಕಿ ಬೆಳೀತಿದ್ವಿಪ್ಪ, ಇದೇನು ಗೊಬ್ಬರ ಗೊಬ್ಬರ. ಅವರೇ ಎಲ್ಲ ಅಧಿಕಾರಿಗಳೇ ಎಲ್ಲರೂ ಮನೆ ಬಾಗಿಲಿಗೆ ಬಂದು ಕೊಟ್ಟರು, ಹೆಚ್ಚೆಚ್ಚು ಗೊಬ್ಬರವನ್ನು ಕೊಟ್ಟರು, ವಿಜ್ಞಾನಿಗಳನ್ನು ಕರೆಸಿದರು, ಏನೆಲ್ಲ ತರಬೇತಿಯನ್ನು ಕೊಟ್ಟರು, ಅದಕ್ಕೆ ಔಷಧಿಯನ್ನು ಹೊಡೆದ್ರು, ಇಡೀ ಭೂಮಿಯನ್ನು ವಿಶ್ವವರ್ತುಲವಾಗಿ ಮಾಡಿದ್ದಾರೆ. ಉದಾಹರಣೆ ಇವತ್ತು ಅಂತರ್ಜಲ ಅಭಿವೃದ್ಧಿ ಆಗಿದೆ. ಯಾಕೆ ಮತ್ತು ಈಗ 30 ವರ್ಷ ಅಂತರ್ಜಲ ಅಭಿವೃದ್ಧಿ ನಾವು ನೀರು ಎತ್ತದನ್ನೇ ಕಲಿತ್ವೇವಿನ ನೀರು ಹಿಂಸದನ್ನು ನಮ್ಮ ವಿಜ್ಞಾನಿಗಳಾಗಲಿ ರಾಜಕಾರಣಿಗಳಾಗಲಿ ಕಲಿಸಲಿಲ್ಲ. ನಾವು ಇದನ್ನು ಮನಗಂಡ್ವಿ. ಈ ಚಿತ್ರದುರ್ಗ ಜಿಲ್ಲೆ ಅಂತರ್ಜಲ ಇಂಪ್ರೂವ್ ಆಗಬೇಕಾದ್ರೆ ಏನು ಮಾಡಬೇಕು? ಇದ್ರೆ ಚಿತ್ರದುರ್ಗ ಜಿಲ್ಲೆಯ ಸುತ್ತ ಎಲ್ಲ ಕೆರೆಗಳು ತುಂಬಬೇಕು, ಸುತ್ತ ನೀರು ಹರಿಬೇಕು. ಅದಕ್ಕೆ ಭದ್ರಾ ಮೇಲ್ದಂಡೆ ಒಂದೇ ಮಾರ್ಗ ಅಂತೇಳಿ 30 ವರ್ಷಗಳ ಸತತ ಹೋರಾಟಕ್ಕೆ ಇವತ್ತು ತಂದಜಯ. ಹಾಗೆ ಇಡೀ ವಿಚಾರವನ್ನು ನಾವು ರೈತರಿಗೆ ತಲುಪಿಸ್ಬೇಕಾದ್ರೆ ನಮ್ಮ ಆಲೋಚನೆ ಎಲ್ಲರ ಪರವಾಗಿನೂ ಇರಬೇಕು. ಇವತ್ತು ಸಿರಿಧಾನ್ಯ ಬೆಳೆಯೋದು ಒಂದೇ ಮುಖ್ಯ ಅಲ್ಲ, ಸಿರಿಧಾನ್ಯ ಬೆಳೆಯೋಕ್ಕೆ ನನಗೆ ಎಷ್ಟು ಕಷ್ಟ ಇದೆ ಗೊತ್ತಾ? ನಾನು ಕೂಡ ಸಾಲಗಾರಾಗಿದ್ದೇನೆ. ಅದನ್ನು ಬೆಳೆದ್ರೆ ಎಲ್ಲಿ ಸಾಲ ತೀರಿಸ್ನೋ ಇಲ್ಲೋ ಅನ್ನೋ ಭಯನೂ ಕೂಡ ಇದೆ. ಯಾವುದು ಇವತ್ತು ಆದಾಯ ಮೂಲ ಇದೆ ಅಂಥೇಳಿ ಅಡಿಕೆ ದಾಳಿಂಬೆ ಹೀಗೆಲ್ಲ ಹೊಡ್ತಾ ಇದ್ದೀವಿ ನಾವು. ಅವತ್ತು 30 ಕೋಟಿಗೆ ಜನಸಂಖ್ಯೆಗೆ ಆಹಾರ ಒದಗಿಸ್ತಕ್ಕಂಥ ದೇಶ ಇವತ್ತು 130 ಕೋಟಿಗೆ ಸಿರಿಧಾನ್ಯವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದಿಲ್ಲ ಅಂತ ಆಲೋಚನೆ ಮಾಡಬೇಕು. ಇದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಆಲೋಚನೆ ಮಾಡಬೇಕು. ಬೆಳಿಬೇಕಾದ್ರೆ ರೈತರು ಸಂಪೂರ್ಣ ಸವಲತ್ತನ್ನು ಅವ್ರು ಕೊಡಬೇಕು. ಯಾವುದೇ ದೇಶ ರೈತರನ್ನ ಬದುಕಿಸ್ಬೇಕಾದ್ರೆ ಕೆಲವು ನೀತಿಗಳನ್ನು ಮಾಡಬೇಕಾಗಿದೆ ಇವತ್ತು. ಅದಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ನೀವೆಲ್ಲರೂ ಕೂಡ ಪ್ರಗತಿಪರ ಚಿಂತಕರಿದ್ದೀರಿ, ಈ ದೇಶವನ್ನು ಕಟ್ಟುವಲ್ಲಿ ನಿಮ್ಮೆಲ್ಲರ ಪ್ರಯತ್ನ ಇರಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಎರಡು ಮಾತು ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಚಿತ್ರದುರ್ಗದ ವರ್ಷಾ ಅಸೋಸಿಯೇಟ್ಸ್ನ ಎಸ್ವಿ ರಾಜು ಅವರು ತಮ್ಮ ನುಡಿಗಳಲ್ಲಿ ಆಧುನಿಕ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ನೀಡಿದರು. ಕೃಷಿ ಉಪಕರಣಗಳ ಬಗ್ಗೆ ಒಂದೆರಡು ವಿಚಾರ ತಮ್ಮ ಜೊತೆಗೆ ಹಂಚಿಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ ತಿಳಿಸ್ತಾ, ಇವತ್ತು ಕೃಷಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಹಂತಗಳಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗೆಯೇ ದೇಶದ ಮುಖ್ಯಸ್ಥರು ಸಹ ರೈತರ ಉತ್ಪನ್ನಗಳು ಮತ್ತು ರೈತರ ಆದಾಯ ದ್ವಿಗುಣ ಆಗಬೇಕು ಅಂತ ಹೇಳಿ ವಿಚಾರ ಮಾಡ್ತಾ ಸಾಕಷ್ಟು ಯೋಜನೆಗಳು ಮತ್ತು ಆಲೋಚನೆಗಳನ್ನ ಮಾಡ್ತಾ ಇರೋದು ತಮ್ಗೆಲ್ರಿಗೂ ತಿಳಿದಿರುವಂತದ್ದೇ. ಅದರಲ್ಲಿ ಇತ್ತೀಚಿನ ಬೆಳವಣಿಗೆಗಳಲ್ಲಿ ತಮ್ಗೆಲ್ರಿಗೂ ಗೊತ್ತಿರುವಂಗೆ ಬೀಜ ಮತ್ತು ಗೊಬ್ಬರ ಬೆಳೆಯ ಆರೈಕೆ ಈ ಬಗ್ಗೆ ಸಾಕಷ್ಟು ಪ್ರಗತಿ ಎಲ್ಲರಿಗೂ ಗೊತ್ತಿದೆ. ಇವತ್ತು ಕೃಷಿ ಮಾಡಬೇಕಾದ್ರೆ ಚಾಲೆಂಜ್ ಆಗ್ತಾ ಇರೋದು ಮತ್ತು ಸಮಸ್ಯೆ ಬರ್ತಿರೋದೆ ಕೃಷಿ ಕಾರ್ಮಿಕರ ಮತ್ತು ಕೆಲಸ ಮಾಡುವಾಗ ಬೇಕಾದಂತ ಉಪಕರಣಗಳ ಕೊರತೆ ಮತ್ತು ನಿರ್ವಹಣೆಯಲ್ಲಿ. ಇವತ್ತು ಸಾಕಷ್ಟು ಬಂಡವಾಳ ತರಬಹುದು ಅಥವಾ ಉತ್ತಮವಾದಂತಹ ಬೀಜ ಗೊಬ್ಬರ ತರಬಹುದು, ಆದರೆ ಸೂಕ್ತವಾದಂತ ಉಪಕರಣಗಳ ಬೇಕಾಗಿದೆ. ಈಗ ಎಲ್ರಿಗೂ ಮೊಬೈಲ್ ಯುಗ, ಮೊಬೈಲ್ ತರದಲ್ಲೇನೆ ಕೆಲಸ ಆಗಬೇಕು ಅಂತ ಬಯಸುವಂತದ್ದು ಆಗ್ಬಿಟ್ಟಿದೆ. ಅದರಲ್ಲಿ ಸಾಕಷ್ಟು ಪ್ರಗತಿನೂ ಆಗ್ತಾ ಇದೆ. ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಬೆಳೆಗೆ ತಕ್ಕಂತೆ ಉಪಕರಣಗಳು ಈಗ ಆಲ್ರೆಡಿ ಬಂದಿದೆ. ನಮ್ಮ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಈಗ ಎಲ್ಲರೂ ಟ್ರ್ಯಾಕ್ಟರ್ ಬಿತ್ತನೆ ಕೂರಿಗೆಯಿಂದನೇ ಬಿತ್ತನೆ ಮಾಡುವಂಥದ್ದಾಗಿದೆ. ಅದಿಲ್ದಿದ್ರೆ ಅಂತಂದ್ರೆ ಸಾಕಷ್ಟು ಕಷ್ಟ ಆಗಿತ್ತು. ಹಾಗೆ ಸುಮಾರಷ್ಟು ಉಪಕರಣಗಳು ಬಂದಿದೆ. ಈಗ ಆ ಬಗ್ಗೆ ವಿಚಾರ ಮಾಡಿದಾಗ ನಮ್ಮ ವ್ಯಾಪ್ತಿಗೆ, ನಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ಬೆಳೆಗೆ ತಕ್ಕಂಥ ಉಪಕರಣಗಳನ್ನು ಬಳಕೆ ಮಾಡೋದನ್ನು ರೂಢಿಸ್ಕೊಂಡ್ರೆ ಉತ್ತಮವಾಗಿ ನಿರ್ವಹಣೆ ಮಾಡೋಕ್ಕಾಗತ್ತೆ. ಅದೇ ರೀತಿಯಲ್ಲಿ ಇತ್ತೀಚಿನ ಪ್ರಗತಿ ಅಂದರೆ ಪ್ರಿಸಿಷನ್ ಅಗ್ರಿಕಲ್ಚರ್ ಅಥವಾ ಎಫಿಷಿಯಂಟ್ ಅಗ್ರಿಕಲ್ಚರ್ ಅಂತೇಳಿ, ಅಂದರೆ ಕೃಷಿ ಚಟುವಟಿಕೆಗಳಲ್ಲಿ ತಂತ್ರಜ್ಞಾನದ ಬಳಕೆ ಮಾಡಿಕೊಂಡು ಮಾಡುವಂಥದ್ದಿದೆ. ಅದರಲ್ಲಿ ಕಂಬೈನ್ ಹಾರ್ವೆಸ್ಟರ್ಸ್ ಅಂದರೆ ತಾನೇ ಒಕ್ಕಣೆ ಮಾಡಿ ಒಂದೇ ಸರಿ ಬೆಳೆನ ನಮಗೆ ಅಂದರೆ ಕಾಳನ್ನು ಕೊಡುವಂಥ ಉಪಕರಣಗಳನ್ನು ಬಂದಿದ್ದಾವೆ. ಅದು ಮೆಕ್ಕೆಜೋಳಕ್ಕಿರ್ಬೋದು, ಅದೇ ರೀತಿಯಲ್ಲಿ ಶೇಂಗಾದಲ್ಲಿ ಶೇಂಗಾ ಡಿಗ್ಗರ್ ಅಂತೇಳಿ ಗಿಡನ ತೆಗೆಯುವಂಥದ್ದು, ಈ ಥರದಲ್ಲಿ ಸಾಕಷ್ಟು ಬಂದಿದೆ. ಅದೇ ರೀತಿಯಲ್ಲಿ ಡ್ರೋನ್ ಸ್ಪ್ರೇಯರ್ಸು ಸಹ ಬಂದಿದೆ ಇತ್ತೀಚಿನ ದಿನಮಾನಗಳಲ್ಲಿ. ಈಗ ಇಲ್ಲೂ ಸಹ ಕೆಲವು ರೈತರು ಬಳಕೆ ಮಾಡುವಂಥದ್ದು ಕಂಡು ಬಂದಿದೆ. ಈ ಥರ ಕೃಷಿ ಇಲಾಖೆಯ ಕಾರ್ಯಕ್ರಮಗಳ ಮೂಲಕ ನಾವು ಅದನ್ನು ಅಳವಡಿಸಿಕೊಂಡು ಉತ್ತಮವಾಗಿ ಕೃಷಿ ನಿರ್ವಹಣೆ ಮಾಡಲಿಕ್ಕೆ ಆಗತ್ತೆ. ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳು ಮತ್ತು ಯೋಜನೆಗಳೇನಿದ್ದಾವೆ ಅದರಲ್ಲಿ ಒಂದು ಕೃಷಿ ಯಂತ್ರಧಾರೆ ಅಂತ ಒಂದು ಕಾರ್ಯಕ್ರಮನೂ ಇದೆ. ಅದರಲ್ಲಿ ನಾವು ಜಿಲ್ಲಾದ್ಯಂತ ಒಂದು 5 ಕೃಷಿ ಯಂತ್ರಧಾರೆಗಳನ್ನು ನಡೆಸ್ತಾ ಇದ್ದೀವಿ. ಹಾಗೆಯೇ ಉಪಕರಣಗಳನ್ನು ಅಲ್ಲಿ ಬಾಡಿಗೆ ಮುಖಾಂತರ ರೈತರಿಗೆ ಒದಗಿಸುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈ ರೀತಿಯಲ್ಲಿ ಇವತ್ತಿನ ರೈತ ದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ಕೋರ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಜೈ ಕಿಸಾನ್. ಚಳ್ಳಕೆರೆ ತಾಲೂಕಿನ ರೈತ ಮಹಿಳೆ ಅಮೃತ ಮಾತನಾಡಿ, ಕೇಂದ್ರ ಸರ್ಕಾರ ರೈತರ ಆದಾಯ ದ್ವಿಗುಣಗೊಳಿಸುವ ಕಡೆ ಹೆಚ್ಚು ಗಮನ ಕೊಡುತ್ತಿದೆ ಎಂದರು. ಈ ದಿನ ನಾವು ಒಂದು ಆಚರಣೆ ಮಾಡಿ ನಿಮ್ಮನ್ನೆಲ್ಲ ಸೇರಿಸಿ ಏನೋ ಒಂದು ಮಾಹಿತಿ ಹೇಳಿ ನಿಮ್ಮನ್ನೆಲ್ಲ ಸಂಘಟಿತರಾಗಿ ಮಾಡೋದು ಒಂದೇ ಅಲ್ಲದೆ ನಮ್ಮ ಅಧಿಕಾರಿಗಳು ನಮ್ಮಂತ ರೈತರಿಗೋಸ್ಕರ ಸಾವಯವ ಕಣಜ ಅಂತ ಒಂದು ಮಳಿಗೆ ಮಾಡಿ ನಮ್ಗೆ ಒಂದು ಗ್ರಾಹಕನ ಹತ್ರ ಹೋಗ್ಲಿಕ್ಕೆ ಅವ್ರ ಒಂದು ಮಾರುಕಟ್ಟೆಗೆ ಅಂತ ಒಂದು ಸಹಾಯ ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಯಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೇಂದ್ರ ಸರ್ಕಾರದಿಂದ ತುಂಬಾನೇ ರೈತರ ಆದಾಯ ದ್ವಿಗುಣಗೊಳಿಸಬೇಕು, ಅವರನ್ನ ಸ್ವಾವಲಂಬಿಗಳಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬಾ ರೀತಿಯಲ್ಲಿ ರೈತರನ್ನ ರೀಚ್ ಆಗ್ತಾ ಇದ್ದಾರೆ. ನಾವು ಒಂದು ನಿಟ್ಟಲ್ಲಿ ನೋಡ್ತಾ ಹೋದಾಗ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಪರಿಷತ 58% ಆಫ್ ಅವರ್ ಟೋಟಲ್ ಪಾಪ್ಯುಲೇಷನ್ ನಮ್ಮ ಕೃಷಿ ಆಧಾರಿತವಾಗ್ಲೇ ಇದೆ. ಆದರೆ ನಮ್ಮ ದೇಶಕ್ಕೆ ನಮ್ಮ GDPಗೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಅಂತ ನಾವು ನೋಡಿದಾಗ ಬರೀ 18% ಮಾತ್ರ ನಮ್ಮ ಕೃಷಿಯಿಂದ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ. ಒಂದು ಥರ ನಾವು ಯೋಚನೆ ಮಾಡೋಣ, 58% ಅಲ್ಲಿ ನಮ್ಮ ಸಮುದಾಯ 1% GDP ಗ್ರೋತ್ಗೆ ನಾವು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೆ ಆದರೆ ನಮ್ಮ ಎಕಾನಮಿ $6 trillion ಎಕಾನಮಿ ಆಗತ್ತೆ. ಯಾಕೆ ಸಾಧ್ಯ ಇಲ್ಲ? ಖಂಡಿತ ಸಾಧ್ಯ ಇದೆ. ರೈತನೇ ಪ್ರಥಮ ಉದ್ಯಮಿ, ಏನೇ ಆಗಿರ್ಬೋದು ರೈತನಿಂದನೇ ಉದ್ಯಮ ಅನ್ನೋ ಒಂದು. ಅದರಿಂದ ಈಗ ನಾವು ವಾತಾವರಣ ಹೆಚ್ಚು ಕಮ್ಮಿ ಆಗಿ ಅಥವಾ ಏನೋ ಒಂದು ಕಾರಣಗಳಿಂದ ನಮ್ಮಲ್ಲಿ ಇಳುವರಿ ಕಡಿಮೆ ಆಗಿರ್ಬೋದು, ಆದ್ರೆ ಕಡಿಮೆ ಆದ ಇಳುವರಿಯಲ್ಲಿ ಹೆಚ್ಚು ಲಾಭ ಮಾಡೋದು ಹೇಗೆ, ಅದನ್ನ ನಮ್ಮ ಆರ್ಥಿಕತೆನ ನಷ್ಟದಿಂದ ಲಾಭದೆಡೆಗೆ ಹೇಗೆ ನಡಿಬೇಕು? ಇಳುವರಿ ಕಮ್ಮಿ ಆದ ತಕ್ಷಣ ಅದನ್ನ ತಗೊಂಡೋಗಿ ನಾವು APMCಲಿ ಮಾರೋ ಬದಲು ಅದನ್ನು ನಾವು ಎಣ್ಣೆಯಾಗಿ ಮಾರೋಣ. ಎಣ್ಣೆಯಾಗಿ ಮಾಡಿದಾಗ ನಮ್ಮ ಲಾಸ್ನ ನಾವು ಖಂಡಿತವಾಗ್ಲೂ ಓವರ್ಕಮ್ ಮಾಡ್ಬೋದು. ಈಗ ನಾನು ಅದನ್ನು ಮೌಲ್ಯವರ್ಧನೆ ಮಾಡಿದಾಗ ನನಗೆ ಸಿಗೋ ಲಾಭದ ಪ್ರಮಾಣ ತುಂಬ ಹೆಚ್ಚಿದೆ. ಸೊ ಹೆಂಗೆ ಈಗ ನೋಡಿ, ನಮ್ಮ ಹಳ್ಳಿಗಳಲ್ಲಿ ರೈತರ ಮಕ್ಕಳೆಲ್ಲ ಕೂಡ ಬೇರೆ ಬೇರೆ ಕೆಲಸಗಳನ್ನ ಹುಡುಕೊಂಡು ಬೇರೆ ಬೇರೆ ಉದ್ಯಮಗಳನ್ನ ಕಟ್ಕೊಂಡು ಸಿಟಿ ಕಡೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ. ಎಷ್ಟೊಂದು ಜನ ಯುವ ರೈತರು, ನಮ್ಮ ಯುವಕರು ಇದ್ದಾರೆ ಹಳ್ಳಿಗಳಲ್ಲಿ, ಅವ್ರು ಏನಾದರೂ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಅಂಥವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟಿಂದ PMFME ಅಂತ ಒಂದು ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಕೃಷಿ ಇಲಾಖೆ ಜೊತೆ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹೋಬಳಿಯಲ್ಲೂ ಕೂಡ ನಾವು ಎಜುಕೇಟ್ ಮಾಡ್ತಾ ಹೋಗ್ಬೇಕು. ಅದರಿಂದ ಉದ್ಯಮ ಕಟ್ಕೊಂಡು ಜೊತೆ ಜೊತೆಯಲ್ಲಿ ನಾವು ನಮ್ಮ ಸೊ ಅದನ್ನ ನಾವು ಯುಟಿಲೈಸೇಷನ್ ಮಾಡಿಕೊಂಡು ಆ ರೀತಿಯಲ್ಲಿ ನಮ್ಮ ರೈತರಿಗೆ ಎಜುಕೇಶನ್ ಕೃಷಿ ಇಲಾಖೆ ಕೊಡ್ತಾ ಹೋದ್ರೆ ನಮ್ಮ ಪ್ರೋಗ್ರಾಮು ತುಂಬಾ ಸಕ್ಸಸ್ಫುಲ್ ಆಗತ್ತೆ ಅನ್ನೋದು ನನ್ನ ಒಂದು ಉದ್ದೇಶ. ಥ್ಯಾಂಕ್ ಯು. ಹಿರಿಯೂರು ತಾಲೂಕು ವಾಣಿ ವಿಲಾಸಪುರದ ರೈತ ಮಹಿಳೆ ಶ್ರೀಮತಿ ಸುಮತಿ ಅವರು ಮಾತನಾಡಿ, ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಅವುಗಳನ್ನು ಮಾರಾಟ ಮಾಡಿ ಸ್ವಬದುಕು ಕಟ್ಟಿಕೊಂಡಿದ್ದೇವೆ ಎಂದರು. ನಾನು ಬಡ ಕುಟುಂಬದಿಂದ ಬಂದಿರೋ ಓರ್ವ ಸಾಧಾರಣವಾದ ರೈತ ಮಹಿಳೆ. ನಾನು ಮಕ್ಕಳ ವಿದ್ಯಾಭ್ಯಾಸ ಹೇಗೆ, ನನ್ನ ಜೀವನ ಹೇಗೆ, ಯಾವ ರೀತಿ ನಾನು ಜೀವನವನ್ನು ಮುಂದುವರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಒಂದು ನಿಟ್ಟಿನಲ್ಲಿ ನನಗೆ ಈ ಒಂದು ಮೌಲ್ಯವರ್ಧನೆ ಒಂದು ಕೃಷಿ ಇಲಾಖೆಗೆ ನನ್ನ ಮೊದಲ ನಮನಗಳನ್ನು ನಾನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ನನ್ನ ಒಂದು ತಿಂಗಳ ಒಂದು ನನ್ನ ಆದಾಯ 20,000 ಇತ್ತು. ಈಗ ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಡಿಯಲ್ಲಿ ಶೇಂಗಾ ಬೆಳೆ ಬಂದಿರೋದ್ರಿಂದ ನಾನು ಅದರಲ್ಲಿ ಶೇಂಗಾದಿಂದ ಚಿಕ್ಕಿ ಮಾಡ್ತಾ ಇದ್ದೀನಿ, ಮತ್ತೆ ಎಳ್ಳಿನಿಂದ ಚಿಕ್ಕಿ ಮಾಡ್ತಾ ಇದ್ದೀನಿ, ಶೇಂಗಾದಿಂದ ಲಡ್ಡು ಮಾಡ್ತಾ ಇದ್ದೀನಿ, ಈ ಒಂದು ಶೇಂಗಾದ ಉಪ್ಪಿನಿಂದ ರೋಸ್ಟೆಡ್ ಮಾಡೋದು ಅದನ್ನು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನನಗೆ ಇನ್ನ 20,000 ಜೊತೆಗೆ ಈಗ 16,000 ಆದಾಯ ದ್ವಿಗುಣ ಆಗಿದೆ. ಅಂದ್ರೆ 36,000 ರೂಪಾಯಿ ನಾನು ತಿಂಗಳಿಗೆ ದುಡಿತಾ ಇದ್ದೀನಿ. ವಿದ್ಯಾಭ್ಯಾಸನೇ ಬೇಕು ಅನ್ನೋದೇನು ಇಲ್ಲ. ಖಂಡಿತ ನನ್ನಲ್ಲಿ ಆತ್ಮವಿಶ್ವಾಸ ಅನ್ನೋದೊಂದಿದ್ರೆ, ನಾನು ಮಾಡಬೇಕು ಅಂತ ಒಂದು ಮನಸ್ಸಿದ್ರೆ ಖಂಡಿತ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಅಧಿಕಾರಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಚಿತ್ರದುರ್ಗ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಂ ರೇಣುಕಾ ಪ್ರಕಾಶ್ ಅವರು ತಮ್ಮ ನುಡಿಗಳಲ್ಲಿ ನಿಲಯದಿಂದ ಪ್ರಸಾರಗೊಂಡ ಸರಣಿಯಲ್ಲಿ ಸಾಕಷ್ಟು ಜನ ಭಾಗವಹಿಸಿ ಬಹುಮಾನ ಪಡೆದುದಲ್ಲದೆ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಂಡಿದ್ದಾರೆ ಎಂದರು. ರೈತನ ಬದುಕು ಹಸನಾಗಿಲ್ಲ ಅನ್ನೋದು ಒಂದು ರೀತಿ ಅವಲೋಕನ ಇಲ್ಲಿ ಆಗಿದೆ ಅಂತಾನೆ ಹೇಳ್ಬಹುದು. ಹಾಗೆಯೇ ಬದುಕು ಕಷ್ಟ ಅಂತ ಹೇಳಿ ಅದಕ್ಕೆ ದಾರಿಗಳನ್ನು ಕೂಡ ನಮ್ಮ ಇಲ್ಲಿ ಇಬ್ಬರು ಮಾತನಾಡಿದಂಥ ಮಹಿಳೆಯರು ತೋರಿಸಿದ್ದಾರೆ. ಅಂದರೆ ಯಾವುದೂ ಕೂಡ ಎಲ್ಲದಕ್ಕೂ ಒಂದು ದಾರಿ ಇದೆ, ಆ ದಾರಿಯನ್ನು ನಾವು ಹುಡುಕಬೇಕು ಅನ್ನೋದಕ್ಕೆ ಈ ವೇದಿಕೆಯಲ್ಲೇ ಉತ್ತರ ಸಿಕ್ಕಿದೆ ಅಂತ ಹೇಳ್ತೀನಿ. ಇನ್ನೊಂದು ಹೇಳಬೇಕಂದ್ರೆ ಈ ಒಂದು ಸರಣಿಯನ್ನು ಈ ಒಂದು ಕೃಷಿ ಇಲಾಖೆ ಮತ್ತು ಆಕಾಶವಾಣಿ ಸುಮಾರು 52 ಕಾಲ ಪ್ರಸಾರ ಮಾಡಿದೆ. ಇದರಲ್ಲಿ ಅನೇಕ ವಿಧವಾದ ಒಂದು ಸಿರಿಧಾನ್ಯಗಳನ್ನು ಒಂದು ಪರಿಚಯ ಮಾಡಿಕೊಟ್ಟಿದ್ದಾರೆ, ಅದರಿಂದ ಏನೆಲ್ಲ ಮೌಲ್ಯ ವರ್ಧನೆಗಳನ್ನು ಮಾಡಬಹುದು ಅಂತಲೂ ಹೇಳಿದ್ದಾರೆ. ಇದಕ್ಕೆ ನಮಗೆ ಜನರಿಂದ ತುಂಬ ಪ್ರೀತಿಯಿಂದ ಒಂದು ಸ್ಪಂದನೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಕೇವಲ ಕೆಲವರಷ್ಟೇ ನಮಗೆ ಪತ್ರಗಳನ್ನು ಬರೆದಿರಬಹುದು, ಸ್ವಲ್ಪ ಜನ ಅಷ್ಟೇ. ಆದರೆ ಅದಕ್ಕೆ ಪ್ರತಿಕ್ರಿಯೆಯಿಂದ ನಾವು ಹೊರಗೆ ಹೋದಾಗ, ಹೊರಗೆ ಮೀಟ್ ಆದಾಗ ಅದಕ್ಕೆ ಸಾಕಷ್ಟು ಸ್ಪಂದನೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ದ್ವಿಮುಖ ಸಂವಹನ ಅಂತ ನಾವೇನು ಹೇಳ್ತೀವಿ, ಇದು ಇದ್ದಾಗ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ನಮಗೆ ಅಲ್ಲಿ ಒಂದು ಫೀಡ್ಬ್ಯಾಕ್ ಬರಬೇಕು. ಫೀಡ್ಬ್ಯಾಕ್ ಬಂದಾಗ ಒಂದು ಸ್ಪಾನ್ಸರರ್ಸ್ಗೆ ಆಗಲಿ ಅಥವಾ ನಮಗೆ ಆಗಲಿ ಒಂದು ಹೆಚ್ಚು ಹೆಚ್ಚು ಹುಮ್ಮಸ್ಸು ಬರುತ್ತೆ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ. ಅದು ಈ ಒಂದು ಸರಣಿಯಿಂದನೂ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಸರಣಿ ಒಂದು ಕೃಷಿ ಇಲಾಖೆಯ ಒಂದು ದೂರದರ್ಶಿತ್ವದ ಫಲ ಅಂತಲೇ ಹೇಳ್ಬೋದು. ಯಾಕೆಂದರೆ 2020 ಕೊನೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡಿದಾಗ 2023 ಇಂಟರ್ನ್ಯಾಷನಲ್ ಮಿಲೆಟ್ಸ್ ಇಯರ್ ಆಗುತ್ತೆ ಅನ್ನೋ ಕಲ್ಪನೆ ನಮ್ಗೆ ಯಾರಿಗೂ ಇರಲಿಲ್ಲ. ಇದರಿಂದ ಒಂದು ನಂತರ ಬೀಜ ಬಿತ್ತೋದಕ್ಕೆ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಕಾರಣಕ್ಕಾಗಿ ಕೃಷಿ ಇಲಾಖೆ ಆಕಾಶವಾಣಿ ಜೊತೆ ಕೈಗೊಡಿಸಿರೋದಕ್ಕೆ, ಈ ಒಂದು ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮಾನಗಳನ್ನು ವಿಜೇತರಾಗಿ ಸ್ಪಾನ್ಸರ್ ಮಾಡಿದಂತಹ ವರ್ಷ ಅಸೋಸಿಯೇಟ್ಸ್ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಹೇಳ್ತೀನಿ. ಹೀಗೆ ಕೃಷಿ ಇಲಾಖೆಯ ಸ್ಪಂದನೆ ಆಕಾಶವಾಣಿ ಜೊತೆ ಹೀಗೆ ಇರಲಿ, ಹಾಗೆಯೇ ಎಲ್ಲ ರೈತರು ಅಥವಾ ಜನಸಾಮಾನ್ಯರ ಒಂದು ಸ್ಪಂದನೆ ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳಿಗೆ ಹೀಗೆ ನಿರಂತರವಾಗಿ ದೊರಕಲಿ ಅಂತ ನಾನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಹಿರಿಯೂರು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಓಂಕಾರಪ್ಪ ಅವರು ತಮ್ಮ ನುಡಿಗಳಲ್ಲಿ ಪ್ರತಿಯೊಬ್ಬ ರೈತರು ವಿಜ್ಞಾನಿಗಳಾಗಬೇಕು ಎಂದರು. ವಿಜ್ಞಾನಿಗಳು ಹೊಲಕ್ಕೆ ಬಂದ್ರೆ ನಮ್ಮ ತೋಟ ಚೆನ್ನಾಗಾಗುತ್ತೆ ಅನ್ನೋದು ತಪ್ಪು. ನೀವು ವಿಜ್ಞಾನಿಗಳಾಗ, ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕೃಷಿ ಅಧಿಕಾರಿಗಳಿಗೆ ತೋಟಗಾರಿಕಾ ಅಧಿಕಾರಿಗಳನ್ನ ನಾನು ನಿಮ್ಮಲ್ಲಿ ಕೇಳೋದಿಷ್ಟೇನೆ. ಒಬ್ಬಳಿಗೆ ಒಬ್ಬೊಬ್ರು ತೋಟಗಾರಿಕಾಧಿಕಾರಿ ಕೃಷಿ ಅಧಿಕಾರಿ ಇರ್ತಾರೆ, ಕಂಡೋಗಿ ಗೊತ್ತಾಗಲಿಲ್ಲ ಅಂದ್ರೆ ನಮ್ಗೆ ಬರ್ತೀವಿ. ಯಾಕೇಳಿ ಬರೋದೇ ನಮಗೆ, ನಮ್ಮ ಕರ್ತವ್ಯ ಅದು. ನಮ್ಮ ರೈತ ಬಂದವ್ರು ಹೇಳೋದಷ್ಟು, ನೋಡಪ್ಪ ನಿಮ್ಮ ಸಮಸ್ಯೆ ಏನೇ ಇದ್ರು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬನ್ನಿ, ಬರ್ಬೇಕಾದ್ರೆ ಒಂದು ಗಿಡ ತಗೊಂಬರ್ರಿ, ಎಲೆ ತಗೊಂಬರ್ರಿ, ನಿಮ್ಗೆ ಏನು ನೋಡ್ತೀವಿ. ಅದು ಗೊತ್ತಾಗಲಿಲ್ಲ ಅಂದ್ರೆ ನೀವು ಕರೆಯೋದು ಬೇಡ, ನಾವೇ ಬರ್ತೀವಿ. ಯಾಕೆ ನಮ್ಮ ಕರ್ತ. ಆದರೆ ನಮ್ಮ ರೈತರು ಹೇಳಿದ್ರು ಅನೇಕ, ಯಾವುದು ಅಂಗಡಿ ಮುಚ್ಚಬೇಕು ಅಂತ, ಯಾವ ಅಂಗಡಿ ಮುಚ್ಚಿದ್ರು ಸಮಸ್ಯೆ ಪರಿಹಾರ ಅಲ್ಲ. ನೀವು ಅಂಗಡಿಗೆ ಹೋಗ್ಬೇಕಾದ್ರೆ ಏನು ತಗೋಬೇಕು ಅನ್ನೋ ಪ್ರಜ್ಞೆ ನಿಮ್ಮಲ್ಲಿ ಬಂದರೆ ಯಾವ ಸಮಸ್ಯೆಯೂ ಬರೋದು. ಅದಕ್ಕೆ ಹೇಳಿದ್ರು ಇವತ್ತು ಈಗ ಯಾವುದಕ್ಕೂ ಬೆಲೆ ಇಲ್ಲ ಅಂತ. ಕರೋನಾ ರೋಗ ಇನ್ನು ಎರಡನೇ ಎಫೆಕ್ಟ್ ಹೊಡೆದ್ರೆ ಎಲ್ಲ ರೈತರು ಅವರವ್ರ ಮನೇಲಿ ಬೆಳ್ಕೊಂಡು ಅವ್ರ ಮನೇಲಿ ತಿನ್ನೋ ಪರಿಸ್ಥಿತಿ ಬರುತ್ತೆ. ನಾವು ಕೃಷಿ ವಿಜ್ಞಾನಿಗಳಾಗಿ ನಾನು ಯಾವಾಗಲೂ ಪಾಠ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ಹೌದು ನಾವು ಎಲ್ಲದರಲ್ಲೂ ವಿಷ ಬೆರೆಸ್ತಾ ಇದ್ದೀವಿ, ಹೌದು ಎಲ್ಲದರಲ್ಲೂ ವಿಷ ಬೆರೆಸ್ತೀನಿ. ನೀವು ಅಂಗಡಿಗೆ ಹೋದಾಗ ನೋಡ್ಬೋದು, ಅಣ್ಣ ಒಳ್ಳೆ ಸೈಜ್ ಇರೋ ಹಣ್ಣು ಕೊಡು ಅಂತಾನೆ, ಒಳ್ಳೆ ಕಲರ್ ಇರೋ ಹಣ್ಣು ಕೊಡು ಅಂತಾನೆ. ಒಳ್ಳೆ ಸೈಜು ಒಳ್ಳೆ ಕಲರ್ ಇದೆ ಅಂದಮೇಲೆ ಅದರಲ್ಲಿ ಸತ್ವ ಇರಲ್ಲ ಸ್ವಾಮಿ, ಬರೀ ರಸಗೊಬ್ಬರ ರಾಸಾಯನಿಕನೇ ತುಂಬಿರ್ತವೆ. ಯಾವುದ್ರ ಹುಳ ಇರುತ್ತೋ ಅದೇ ಆರೋಗ್ಯಕ್ಕೆ ಒಳ್ಳೆಯದು. ಹುಳ ಇರ್ತಕ್ಕಂಥದ್ದು ತರಕಾರಿ ಎಷ್ಟು ಚೆನ್ನಾಗಿ ತಗೊಂತಾರೆ ಹೇಳಿ, ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಬಾಯಿ ನೀವೇ ಮಣ್ಣಾಕಂದ್ರೆ ಯಾವ ರೈತನು ಏನು ಮಾಡೋಕ್ಕಾಗಲ್ಲ. ಆದ್ರಿಂದ ರೈತನೇ ದೇಶದ ಶಕ್ತಿ. ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೋಬೋದು. ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡುದನ್ನು ನಿರ್ಲಕ್ಷ್ಯ ಮಾಡಿದರೆ ಸಾವಿರಾರು ಜನರು ಹತ್ಯೆ ಮಾಡುವಂಥ ಪ್ರಕೃತಿ ವಿಕೋಪ ಕರೋನಾದಂಥ ಕಾಯಿಲೆ ಖಂಡಿತವಾಗೂ ಮರುಕಳಿಸ್ತವೆ. ಎಚ್ಚರಿಕೆಯಿಂದ ಇರಬೇಕು ಪ್ರತಿಯೊಬ್ಬನು. ಅವನು ಅಧಿಕಾರಿ ಆಗ್ಬೋದು, ವಿಜ್ಞಾನಿ ಆಗ್ಬೋದು, ರೈತನನ್ನು ನಿರ್ಲಕ್ಷ್ಯ ಮಾಡಿದರೆ ಯಾರು ಬದುಕಕ್ಕಾಗಲ್ಲ. ರೈತ ಬೆಳೆದದ್ದೇ ಅನ್ನ. ಕೃಷಿ ವಿಜ್ಞಾನ ಕೇಂದ್ರ ಕರೋನಾದ ಸಮಯದಲ್ಲೂ ಕೂಡ ನಮ್ಮ ಬಾಗಿಲು ಮುಚ್ಚಿಲ್ಲ. ಆಫೀಸ್ ಒಳಗೆ ಹೇಳೋ ಪಾಠನ ಹೊರಗೆ ಟೇಬಲ್ ಹಾಕೊಂಡು ರೈತರಿಗೆ ಹೇಳ್ತಾ ಇದ್ದೀನಿ. ಇದೇನು ಸಾವಯವ ಕೃಷಿ ಅಂತೀವ, ಪಂಪ್ ಹೊಡಿತಾರಲ್ಲ ನಮ್ಮ ಕಿವಿಗೆ, ರಸಗೊಬ್ಬರ ರಾಸಾಯನಿಕಗಳನ್ನು ಬಳಸದೆ ಬೇಸಾಯ ಮಾಡಿದ ಸಾವಯ. ಆದರೆ ಸಿಂಪಲ್ ವರ್ಡೇ ದನ ಕಾಯೋದು. ವೈಜ್ಞಾನಿಕವಾಗಿ ದನ ಕಾಯೋದಕ್ಕೆ ಸಾವಯವ ಕೃಷಿ ಅಂತಾರೆ. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಗತಿಪರ ಕೃಷಿಕ ಪಿಸಿ ಶ್ರೀನಿವಾಸ್ ಮಾತನಾಡಿ, ರೈತರು ಸಮಗ್ರ ಕೃಷಿ ಮಾಡಬೇಕು ಎಂದರು. ನಾವು ರೈತರು ಬರೇ ಆಫೀಸರ್ಗಳನ್ನ ಇಲಾಖೆನ ಅವಲಂಬಿಸ್ಕೊಂಡ್ರೆ ನಾವೇ ಒಂದು ಉಪಯೋಗನ ಮಾಡ್ಕೊಳ್ಬೇಕು. ಉದಾಹರಣೆ ಕಾರಣ ನಾನೇನೆ. ನಾವು ಏನ್ ಮಾಡ್ತೀವಿ ಅಂದ್ರೆ ಟಮಟಾಡ ರೇಟ್ ಆದ್ರೆ ಟಮಾಟೊ, ಈರುಳ್ಳಿ ರೇಟ್ ಆದ್ರೆ ಈರುಳ್ಳಿ, ಏನೋ ಒಂದು ಬೆಳಿತೀವಿ. ನಾವು ಮೇನ್ ನಮ್ಮ ಕೃಷಿ ಮಾಡಕ್ಕೆ ನಮಗೆ ಗೊಬ್ಬರ ಬೇಕು. ಗೊಬ್ಬರ ಮಾಡ್ಬೇಕಂದ್ರೆ ನಾವು ಮನೆಯಲ್ಲಿ ಒಂದು ನಾಲ್ಕಾದ್ರೂ ದನ ಕಟ್ಬೇಕು. ನಮಗೆ ಹಾಲು ಕೊಡ್ತವೆ, ಸಗಣಿ ಕೊಡ್ತತೆ, ನಾವು ಗೊಬ್ಬರನೂ ಹಾಕ್ಬೇಕು. ನಾವು ಸಾವಯವ ಮಾಡ್ತೀವಿ ಅಂದ್ರೂ ನಮ್ಮ ಕೈಲಿ ಜೀವನ ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಗೊಬ್ಬರದ ಜೊತೆ ನಾವು ಸಾವಯವನೂ ಮಾಡ್ಕೊಂಡು ನಾವು ಅದ್ರ ಜೊತೆಗೆ ಒಂದು 60 ಪಟ್ಲಿ ಮರಿ ಸಾಕೊಂಡಿದ್ದೆ. ಇದು ನುಗ್ಗಿ ಗಿಡ ಬೆಳೆದೆ, ಬಾಳೆ ಬೆಳೆದೆ, ಹೂವು ಬೆಳೆದೆ. ಹೂವು ಬೆಳೆದು ಹೋದ ವರ್ಷ 1 ಎಕರೆಗೆ 4 ಟ್ರ್ಯಾಕ್ಟರ್ ಗೊಬ್ಬರದಂತ ನಾವು ಹಾಕಿದ್ರಿಂದ ಸಿಕ್ಕಾಪಟ್ಲೆ ಈಲ್ಡ್ ಬಂದು ನಾನು ಹೋದ ವರ್ಷ 1 ಎಕರೆಗೆ 10 ಲಕ್ಷ ರೂಪಾಯಿ ಬೆಳೆದು ನಮ್ಮ ಜಿಲ್ಲಾ ಮಟ್ಟ ಪ್ರಶಸ್ತಿಗೆ ಗುರುತಿಸೋಕ್ಕೆ ಮೇನ್ ಕಾರಣನೇ ಅದಾಯಿತು. ಅದೇ ಥರ ನಮ್ಮ ರೈತರು ಯಾವುದೇ ಬೆಳೆಯನ್ನು ಏಕ ಬೆಳೆಯಾಗಿ ಬೆಳೆಯದೆ ಸಮಗ್ರ ಕೃಷಿ ಮಾಡ್ಕೊಂಡು ಅಂತರ ಬೆಳೆಯಾಗಿ ಏನೇನು ಬೆಳೆ ನಮ್ಮ ಕೈಲಾದಷ್ಟು ಆಗುತ್ತೋ, ನಮ್ಮ ನೆಲಕ್ಕೆ ಏನು ಸೂಟಬಲ್ ಆಗುತ್ತೋ ಅದನ್ನು ಬೆಳ್ಕಂತಾ ಹೋದಾಗ ನಾವು ಇಲಾಖೆಗಿಂತಲೂ ನಾವು ಮುಂದುವರೆದು ನಾವು ಮಾಡಬೇಕಾಗುತ್ತೆ. ನಾವು ಬೆಳೆ ಬಿತ್ತುತ್ತೀವಿ, ಬೆಳಿತೀವಿ ಅಂತ ನಂಬಿಕೆ ಇರಲ್ಲ, ಬೆಳಿತೀವಿ ಅದಕ್ಕೆ ಬೆಲೆ ಸಿಗುತ್ತೆ ಅಂತ ನಂಬಿಕೆ ಇರಲ್ಲ. ಒಂದು ಸರ್ಕಾರಿ ನೌಕರರು 30 ದಿನ ಆದ ತಕ್ಷಣ ಸಂಬಳ ತಾಂತಾರೆ. ನಾವು ಅದೇ 6 ತಿಂಗಳು ನೀರಾವರಿ ಇದ್ರೆ ಸಂಬಳ ತಾಣಬೇಕು. ಅದೇ ನಮ್ಮ ಖುಷ್ಕಿ ಜಮೀನರಾದ್ರೆ 1 ವರ್ಷ ಕಾಯ್ಬೇಕು. ಅಲ್ಲಿವರೆಗೆ ನಮ್ಮ ಜೀವನ ಮಾಡೋದು ಎಷ್ಟು ಕಷ್ಟ ಇರುತ್ತೆ. ಅದೇ ತರ ರೈತರು ನಾವು ಪ್ರತಿಯೊಂದನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ಹೊಲನ ಟೈಮ್ ಸರಿಯಾಗಿ ಬೆಳೆ ಬೆಳೆದು ನಂಬಿಕೆಯಿಂದ ಮಾಡಿದ್ರೆ ಅನ್ನ ಹಾಕಿದ ಮನೆ, ಗೊಬ್ಬರ ಹಾಕಿದ ಭೂಮಿ ಎಂದು ಯಾವತ್ತು ನಮ್ಮನ್ನ ಕೈ ಬಿಡಲ್ಲ ಅಂತ ಏನು ಹಿಂದೆ ನಮ್ಮ ಪೂರ್ವಿಕರು ಗಾದೆ ಹೇಳಿದಾರೋ ಅದೇ ಟೈಪ್ ನಮ್ಮನ್ನ ಕೈ ಬಿಡಲ್ಲ. ಬೆಳೆದಂತ ಹಣದಲ್ಲಿ 25% ಹಣನ ನಾವು ಬ್ಯಾಕಪ್ ಹೊಲಕ್ಕೆ ಹಾಕ್ಬೇಕು. ಯಾಕೆ ಹೊಲಕ್ಕೆ ಹಾಕ್ಬೇಕಂದ್ರೆ ನಾವು ಮಣ್ಣು ಹೊಡಿಸ್ಬೇಕೋ ಇಲ್ಲ ಕೊಟ್ಟಿಗೆ ಗೊಬ್ಬರ ಹೊಡಿಸ್ಬೇಕೋ ಇಲ್ಲ ಡ್ರಿಪ್ನೋ ಪ್ರತಿಯೊಂದನ್ನು ನಾನು ಒಂದೊಂದನ್ನೇ ಮಾಡ್ಕಂತ ಬಂದೆ. ಮುಳ್ತಂತಿ ಮಾಡಿದ್ವಿ, TC ಮಾಡಿಸ್ಕೊಂಡ್ವಿ, ಪ್ರತಿಯೊಂದು ಮಾಡ್ಕಂತ ಬರ್ತಾ ಬರ್ತಾ ಡಬ್ಬಿಗೆ ಹಾಕಿ ಊನಿಯ ದುಡ್ಡನ್ನು ನಾನು ಸಂಗ್ರಹಣೆ ಮಾಡಿ ನಮ್ಮ ಅಪ್ಪಾಜಿ ಹೇಳಿದ್ಕೆ ಯಾವುದೇ ಒಂದು ಹ್ಯಾಬಿಟ್ ಮಾಡ್ದಂಗೆ ನಾನು ಮಾಡಿದ್ಕೆ ಗುರ್ತಿಗೆ ಇವತ್ತು ನಾನು ಒಂದು ರೈತರ ಮಗನಾಗಿ ಎಮ್ಮಿಂದ ಹೇಳ್ತಾ ಇದ್ದೀನಿ. ಒಂದು ಹೂವಿನಾಗ ಬೆಳೆದು ಹೂವಿನ ಚಿತ್ರನ ಹಾಕಿ 40 ಲಕ್ಷ ರೂಪಾಯಿ ಮನೆ ಯಾವುದೇ ಸಾಲ ಮಾಡ್ದಂಗೆ ಕಟ್ಟಿದ್ರಂತ ಈ ಟೈಮ್ನಾಗೆ ನಮ್ಮ ಕೃಷಿ ರೈತರ ಇದ್ದ ದಿನ ದಿವಸ ನಾನು ಕೈ ಎತ್ತಿ ಹೇಳ್ತಾ ಇದ್ದೀನಿ. ನಾವು ಉದಾಹರಣೆ ಯಾವುದೇ ಹ್ಯಾಬಿಟನ್ನು ರೈತರು ಮಾಡಬಾರದು. ನಾವು ರೈತ ಏನಾದರೂ ಬೆಳೆಯೋದು ನಿಲ್ಲಿಸಿದ ದಿನನೇ ಈ ಪ್ರಪಂಚ ನಶಿಸಿ ಹೋಗುತ್ತೆ. ಯಾವ ಫ್ಯಾಕ್ಟ್ರಿಯಲ್ಲೂ ಆಹಾರ ತಯಾರು ಮಾಡಲ್ಲ. ಈ ಥರ ನಾವು ರೈತರು ಏನು ಮಾಡ್ಬೇಕಂದ್ರೆ ಮೇಯ್ನ್ ಭೂಮಿಯನ್ನು ಆರಕ್ಕೆ ಬಿಡಬೇಕು. ಈಗೇನು ಮಾಡ್ತೀವಿ, 6 ತಿಂಗಳೂ ಟೈಮ್ ಕೊಡಲ್ಲ ಬೇಸಾಯ ಹೊಡೆಯೋಕ್ಕದು. ಭೂಮಿ ಆರಿದ್ರೆ ತಾನೇ ನಮ್ಮ ಪಕ್ಕಕ್ಕೆ ಬಂದು ಅದು ಬೆಳೆ ಕೊಡೋದು. ಅದನ್ನೇನ್ರಿ ಹೆಂಗೆ ಮಾಡಿದ್ವಿ, ಬೇಸಾಯ ಹೊಡಿತಾರೆ, ಕಳೆನಾಶ ಕೊಡ್ತಾರೆ, ಏನ್ರಿ ಎಲ್ಲ ಹಾಳು ಮಾಡ್ತಿರೋದು ನಾವು ಮಾಡಿ ನಮ್ಮ ಮಕ್ಕಳಿಗಿಲ್ದಂಗೆ ಭೂಮಿಯನ್ನು ಇನ್ನು 10 ವರ್ಷಕ್ಕೆ ಬಂಜೆ ಮಾಡ್ತೀವಿ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ 6 ಎಕರೆಗೂ ನಾವು ಒಂದ್ಸಾರಿ ಗೊಬ್ಬರ ಹೊಡೆಯೋಕ್ಕಾಗಲಿಲ್ಲ ಅಂದರೆ ನಾವು ಒಂದೊಂದೇ ಎಕರೆಗೆ 4 ಲೋಡ್ನಂತೆ ನಾವು ಪರಿವರ್ತನೆ ಮಾಡ್ಕೊಂಬರ್ಬೇಕು. ಅದು ಆಗಲಿಲ್ಲ ಅಂದರೆ ನಾವು ಹುಳ್ಳಿನೋ ತೊಗಸೆನೋ ಇನ್ನೇನನ್ನ ದ್ವಿದಳ ಧಾನ್ಯವನ್ನು ಅಂತರ ಬೆಳೆ ಕೂಳೆ ಚೇಂಜ್ ಮಾಡ್ಬೇಕು. ನಾವು ಬರೇ ಶೇಂಗನೇ ಬೆಳೆಯೋದು, ಬರೇ ನೀರುಳ್ಳಿ ಬೆಳೆಯೋದು, ಈ ಥರ ಮಾಡಬಾರ್ದು. ನಮ್ಮ ಜಮೀನಲ್ಲಿ ಬಂದು ನೋಡಿದ್ರು ಯಾರು ನೋಡಿದ್ರು ನಾನು 1 ಎಕರೆ ನೀರುಳ್ಳಿ ಹಾಕಿರ್ತೀನಿ, 1-2 ಎಕರೆ ಹೂವು ಹಾಕಿರ್ತೀನಿ, 1 ಎಕರೆ ರಾಗಿ, 1 ಎಕರೆ ಯಾವುದು ಬಿಡಲ್ಲ ನಾನು, ಸೌತೆ ಬೆಳಿತೀನಿ. ಆ ಥರ ನಾವು ಏನಾದರೂ ಬೆಳೆಯಲಿಲ್ಲ ಅಂದರೆ ಅದಕ್ಕೆ ನಾವೇ ಬುದ್ಧಿವಂತರಾಗಲಿಲ್ಲ ಅಂದರೆ ನಮ್ಮಂತ ದಡ್ರಿ ಯಾರಾಗಲ್ಲ. ಇಷ್ಟತ್ತು ನಮಗೆ ಮಾತಾಡೋಕ್ಕೆ ಕೊಟ್ಟಂತ ನಮ್ಮ ಅಧಿಕಾರಿಗಳಿಗೂ ನಮ್ಮ ಅಣ್ಣ ತಮ್ಮಗಳಿಗೂ ಎಲ್ಲ ನೀವು ಅತ್ತಂಗಿಯರಿಗೆ ಎರಡು ಮಾತನ್ನು ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ರೈತ. ವೇದಿಕೆ ಮೇಲಿನ ಗಣ್ಯರು ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಪ್ರಸಾರವಾದ ದುರ್ಗದ ಸಿರಿಸಂಪತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನ ಪಡೆದ ವಿಜೇತರಿಗೆ ಬಹುಮಾನ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಬಹುಮಾನ ಸ್ವೀಕರಿಸಿದ ಹಿರಿಯೂರು ತಾಲೂಕು ಐಮಂಗಲದ GCH ಗೊಂಚಿಗಾರ್ ಹಾಗೂ ಚಳ್ಳಕೆರೆ ತಾಲೂಕಿನ ವಡೇರಹಳ್ಳಿಯ ಟಿ ಶಾಂತಣ್ಣ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ನಮ್ಮ ದೇಶಕ್ಕೆ ಉತ್ತಮವಾಗಿರ್ತಕ್ಕಂತಹ ಸಿರಿಧಾನ್ಯಗಳ ಬಳಕೆಯಲ್ಲಿ ಏನೆಲ್ಲ ಮಹತ್ವಗಳು ಮತ್ತೆ ಅನುಕೂಲಗಳಿದಾವೆ ಅಂತಕ್ಕಂಥದ್ದನ್ನ ಪ್ರತಿ ಸಿರಿಧಾನ್ಯವನ್ನು ಸಹ ಒಂದೊಂದು ವಾರ ಒಬ್ಬೊಬ್ಬ ತಜ್ಞರಿಂದ ಆ ಒಂದು ಸಿರಿಧಾನ್ಯದ ಬಳಕೆಯ ಬಗ್ಗೆ ಮತ್ತೆ ಅದಕ್ಕೆ ಪ್ರಾಕ್ಟಿಕಲ್ ಅಲ್ಲಿ ಅದರಲ್ಲಿ ಏನೆಲ್ಲ ಅಂಶಗಳು ಸಿಗ್ತವೆ ಅಂತಕ್ಕಂಥದ್ದ ಕೃಷಿ ವಿಜ್ಞಾನಿಗಳಿಂದನೂ ಸಹ ತಿಳಿಸ್ತಾ ಬಂದರು. ಈ ಸಿರಿಧಾನ್ಯದಿಂದ ಏನೆಲ್ಲ ಖಾದ್ಯಗಳನ್ನು ತಯಾರಿಸಬಹುದು, ನಾವು ಇವತ್ತಿನ ದಿವಸ ಪಿಜ್ಜಾ ಬರ್ಗರ್ ಸಂಸ್ಕೃತಿಗೆ ಬಂದಿದ್ದೀವಿ, ಆದರೂ ಸಹ ನಾವು ಇವತ್ತಿನ ದಿವಸ ಆರ್ಕ ಊದ್ಲ ಕೊರ್ಲೆ ಬರಗು ಇದರಿಂದನೂ ಸಹ ಅನೇಕವಾಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನ ಮಕ್ಕಳಿಗೆ ಬಹಳಷ್ಟು ಉತ್ತಮವಾಗಿ ತಿನ್ನಲಿಕ್ಕೆ ರುಚಿಕಟ್ಟಾಗಿ ಮಾಡ್ತಕ್ಕಂತಹ ಒಂದು ಮಹಿಳೆಯರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ತುಂಬಾ ಅವಿಸ್ಮರಣೀಯ ಒಂದು ಕಾರ್ಯಕ್ರಮ, ಹಾಗೂ ನಮ್ಮೆಲ್ಲ ಮಹಿಳೆಯರಿಗೂ ಸಹ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಅದನ್ನು ನಾನು ಹೇಳ್ತೀನಿ. ಈ ಸಿರಿಧಾನ್ಯ ಅನ್ನೋದು ಪ್ರತಿಯೊಬ್ಬರು ಮನುಷ್ಯನಿಗೂ ಉತ್ತಮವಾದಂಥ ಆಹಾರ. ಸಿರಿಧಾನ್ಯಕ್ಕೆ ಯಥೇಚ್ಛವಾಗಿ ಪ್ರಾಮುಖ್ಯತೆ ಕೊಡಲೇಬೇಕು. ಯಾಕಂತಂದರೆ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ಬಿಟ್ಟು ಕ್ಯಾನ್ಸರ್ ಅಂತೆ ಈ ಕಿಡ್ನಿ ಪ್ರಾಬ್ಲಮ್ ಅಂತವಿಂಥ ಕಾಯಿಲೆ ಬರ್ತವೆ. ಈ ಸಿರಿಧಾನ್ಯ ಇದರಲ್ಲಿ ನಮ್ಮ ಹಿರಿಯರೆಲ್ಲ ಪೂರ್ವಜರೆಲ್ಲ ಉಪಯೋಗಿಸಿದ್ರು, ಅವ್ರಿಗೆ ಯಾವುದೇ ಅಂತ ಕಾಯಿಲೆ ಇರ್ತಿರಲಿಲ್ಲ. ಯಾಕಂತಂದರೆ ಅವರು ಅಷ್ಟೊಂದು ಆಗಿನ ಕಾಲದಲ್ಲಿ ಸಿರಿಧಾನ್ಯದ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋರು, ಹೆಚ್ಚಿನ ಬೆಳೆಯರು, ಮತ್ತು ಹೊಲಕ್ಕೆಲ್ಲ ಬರೇ ಇದು ಗೊಬ್ಬರ ಹಾಕರು, ಏನು ದನ ಗೊಬ್ಬರ ದನ ಕಟ್ಕೊಳ್ಳೋರು. ಈಗಿನ ಇದರಲ್ಲಿ ಎಲ್ಲ ಬರೇ ರಾಸಾಯನಿಕ ಗೊಬ್ಬರ ಮತ್ತು ಕಳೆನಾಶಕ ಇವೆಲ್ಲ ಇದು ಮಾಡಿ